ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಸಿಯ ಜೀವನ ಲಾಭ ಜೊತೆ ಪ್ರಾಫಿಟ್ ನಿನಗೆ ನಾನ್ ಸ್ಟಾಪ್. ಎಲ್ಐಸಿಯ ಜೀವನ್ ಲಾಭ್ ಒಂದು ಲಿಮಿಟೆಡ್ ಪ್ರೀಮಿಯಂ ಎಂಡೋಮೆಂಟ್ ಪ್ಲಾನ್. ಪ್ರೀಮಿಯಂ ನಿಲ್ಲುತ್ತೆ ಆದ್ರೆ ಬೆನಿಫಿಟ್ಸ್ ಗಳೆಲ್ಲ. ಎಲ್ಐಸಿ ಪ್ರತಿ ಕ್ಷಣವು ನಿಮ್ಮೊಂದಿಗೆ. ವಿಸ್ತಾರವಾದ ಷರತ್ತುಗಳು ಮತ್ತು ನಿಬಂಧನೆಗಳಿಗಾಗಿ ಆಫರ್ ಡಾಕ್ಯುಮೆಂಟ್ ಅನ್ನು ಕೂಲಂಕುಷವಾಗಿ ಓದಿರಿ. ದೇಶದಲ್ಲಿಯೇ ಅತಿಯಾದ ಹರಳು ರಸಗೊಬ್ಬರ ಬಳಕೆಯಿಂದ ಕ್ಷೀಣಿಸುತ್ತಿರುವ ಮಣ್ಣಿನ ಆರೋಗ್ಯ, ಗಾಳಿ ನೀರಿನ ಮಾಲಿನ್ಯ, ಮಣ್ಣಿನ ಸೂಕ್ಷ್ಮಾಣು ಜೀವಿಗಳ ಅವನತಿಗೆ ಪರಿಹಾರ ಇಫ್ಕೋ ನ್ಯಾನೋ ಯೂರಿಯಾ ಮತ್ತು ನ್ಯಾನೋ ಡಿಎಪಿ ರಸಗೊಬ್ಬರ. ನಿಧನ ಸುದ್ದಿ. ಪೊನ್ನಂಪೇಟೆ ಕುಂದಾರೌಳ್ಳು ಅಸಂಜ ಪೋತಿ ಬಾಚರಣ್ಣ ಎ ಉತ್ತಯ ಅಂಗಡ ಪೊಣ್ಣು ಪೂವಿ ಚಿನ್ನಮ್ಮ ಅಂಗ ಇಂದು ಮರಣಪಟ್ಟಿದೆ. ಆಕೇರಿ ಕಾರ್ಯ ನಾಳೆ ನಡಪ ಅಂದು ಒಕ್ಕಕಾರ ಅರ್ಚಿಟ್ಟಿದ್ದು. ಕೊಳಕೇರಿ ಸಮೀಪದ ಬೊಮ್ಮಂಜಿಕೇರಿ ನಿವಾಸಿ ಟಿಆರ್ ಟಿಪಿ ಸೀತಮ್ಮ ಇಂದು ನಿಧನರಾದರು. ತಟ್ಟಂಡ ಪೊನ್ನಪ್ಪನವರ ಪತ್ನಿ ಟಿಪಿ ಸೀತಮ್ಮ ತಾಮನೆ ಇಂದಪ್ಪಂಡ ಅವರ ಅಂತ್ಯಕ್ರಿಯೆ ನಾಳೆ 1:30 ಗಂಟೆಗೆ ಬೊಮ್ಮಂಜಿಕೇರಿಯಲ್ಲಿರುವ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ಅಯ್ಯಂಗೇರಿ ಗ್ರಾಮತ್ರ ಚಿಂಗಣ್ಣ ಪೋತಿ ಪಾಪು ಅಯ್ಯಂಗಡ ಪೊಣ್ಣು ಬೊಳ್ಳವ್ವ ಇಂದು ಮರಣಪಟ್ಟಿದೆ. 71 ಬೈತ್ರ ಚಿಂಗಣ್ಣ ಬೊಳ್ಳವ್ವ ತಾಮನೆ ಪೊನ್ನುಕಂಡ ದೊಡ್ಡ ಪುಲಿಕೋಟು. ಆಖಿರಿ ಕಾರ್ಯ ನಾಳೆ 1 ಗಂಟೆಗೆ ಅಯ್ಯಂಗೇರಿ ಸ್ವಗೃಹ ನಡಪ. ವಿರಾಜಪೇಟೆ ಕುಕ್ಲೂರು ತಾತಣ್ಣ ಪೋತಿ ಅಯ್ಯಪ್ಪಣ್ಣಮ್ಮ ರೇಣಾ ಪೂವಮ್ಮ 67ನೇ ಬೈಲಿ ಇಂದು ಮರಣಪಟ್ಟಿದೆ. ತಾತಂಡ ರೇಣಾ ಪೂವಮ್ಮ ಅಯ್ಯಂಗಡ ಆಖಿರಿ ಕಾರ್ಯ ನಾಳೆ 12 ಗಂಟೆಯೊಳಗೆ ಒಕ್ಕ ತೋಟುಗಳತ್ತು ನಡಪ. ಆಕಾಶವಾಣಿ ಮಡಿಕೇರಿ ಸುದ್ದಿ ಚುಂಪಿ. ಪ್ರಾಯೋಜಕರು ಕಳೆದ 20 ವರ್ಷಗಳಿಂದ ವೈದ್ಯಕೀಯ ಸೇವೆಯಲ್ಲಿ ಹಲ್ಲುನ ಡಾಕ್ಟರ್ ಆಗಿ ಸೇವೆ ಮಾಡುತ್ತಿರುವ ಬೆಳ್ಳಿಯನ ಡಾಕ್ಟರ್ ರಾಘವೇಂದ್ರ, ಶ್ರೀ ಗಣೇಶ್ ಡೆಂಟಲ್ ಕೇರ್ ಕೊಪ್ಪ ಕುಶಾಲ್ ನಗರ ಬೈಲುಕುಪ್ಪೆ, ಮೊಬೈಲ್ 9480064 9902047 4. ಸುದ್ದಿ ಜೊಂಪೆ ಓದುತ್ತಿರೋ ಉಳುವಾರನ ರೋಷನ್ ವಸಂತ್ ಜೊಂಪೆನ ವಿವರ. ವಿರಾಜಪೇಟನ ಪಂಜರಪೇಟೆಯಲ್ಲಿರುವ ಸರ್ವೋದಯ ಶಿಕ್ಷಣ ಮಹಾವಿದ್ಯಾಲಯದ ಸುವರ್ಣ ಮಹೋತ್ಸವ ಜಂಬರ ನಡೆತ. ಜಂಬರನ ಶಾಸಕ ಅಜ್ಜಿ ಕುಟೀರ ಎಸ್ ಪೊನ್ನಣ್ಣ ಉದ್ಘಾಟನೆ ಮಾಡಿದೋ. ಅಲ್ಲಿಂದ ಅವು ಮಾತಾಡಿ, ಕಾಲೇಜುಗಳಲ್ಲಿ ವಿದ್ಯೆ ಕೊಡೋದು ಮತ್ತೆ ಮಾರ್ಕ್ಸ್ ತಗೊಳ್ಳೋದು ಮುಖ್ಯ ಅಲ್ಲ, ಕಾಲೇಜಿಂದ ಹೊರಗೆ ಬಂದ ಮೇಲೆ ಎಂತ ಆಗೋಳು, ಸಮಾಜಕ್ಕೆ ಎಂತ ಒಳ್ಳೇದು ಮಾಡಿರೋ ಅಂತ ಹೇಳೋದು ತುಂಬ ಮುಖ್ಯ. ಅಂಥ ವಿದ್ಯೆನ ಕಲಿಯೋಕ್ಕೂ ಅಂಥ ವಿದ್ಯೆಗೆ ನಿಗಾ ಕೊಡೋಕ್ಕೂ ಕಾಲೇಜು ಹಂತಲೇ ಎಲ್ಲ ಮಕ್ಕಳು ತಮ್ಮ ಮುಂದಿನ ಗುರಿ ಸಾಧನೆ ಕಡೆಗೆ ಜಾಸ್ತಿ ನಿಗಾ ಕೊಡೋಕ್ಕೂ. ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿ 78 ವರ್ಷಗಾದರೂ ಇನ್ನೂ ಯಾಕೆ ಪ್ರಗತಿ ಆತ್ಲೆ? ಸ್ವಾತಂತ್ರ್ಯ ಬಾಕಿ ಮುಂದೆ ನಮ್ಮ ಹಿರಿಯವು ಕಂಡ ಸ್ವಪ್ನನ ನಿಜ ಮಾಡೋಕೂತಾದರೆ ನಾವು ಇನ್ನೂ ಕಷ್ಟಪಡೋಕು. ನಾವು ವಿದ್ಯಾವಂತರಾದರೆ ಮಾತ್ರ ಒಳ್ಳೆ ಸಮಾಜನ ಕಟ್ಟಿಗೆ ಸಾಧ್ಯ. ಇದಕ್ಕಾಗಿ ವಿಶ್ವವಿದ್ಯಾನಿಲಯಗ ಶಿಕ್ಷಣ ಸಂಸ್ಥೆಗ ಕಷ್ಟಪಟ್ಟು ಕೆಲಸ ಮಾಡೋಕೂತ ಹೇಳ್ದೋ. ಶಕ್ತಿ ದಿನಪತ್ರಿಕೆಯ ಸಂಪಾದಕ ಜಿ ಚಿದ್ವಿಲಾಸವು ಮಾತಾಡಿ, ಮಕ್ಕ ಸ್ವಪ್ನ ಕಂಬದರೊಟ್ಟಿಗೆ ಅದನ್ನು ಮಾಡಿ ತೋರಿಸಿಕೆ ಕಷ್ಟಪಡೋಕು. ವಿದ್ಯಾರ್ಥಿ ಜೀವನ ಅಂತ ಹೇಳ್ದು ಸುವರ್ಣ ಅಕ್ಷರಲ್ಲಿ ಬರೆದು ಮಡುಗುವ ದಿನಗ. ಈ ದಿನಗಳಲ್ಲಿ ಮೊಬೈಲ್ನ ಹಿಂದೆ ಬೀಳದೆ ಬ್ಯಾಡದ ಕೆಟ್ಟ ಚಟಗಳಿಗೆ ಇಳಿಯದೆ ವಿದ್ಯೆನ ಕಡೆಗೆ ಜಾಸ್ತಿ ನಿಗಾ ಕೊಟ್ಟರೆ ಮುಂದಿನ ಬದುಕು ಸರಿಯಾದೆ. ಇದರ ಕಡೆಗೆ ಮಕ್ಕ ಜಾಸ್ತಿ ನಿಗಾ ಕೊಡೋಕು. ಇಂದಿನ ದಿನಗಳಲ್ಲಿ ಜಿಲ್ಲೆಯಲ್ಲಿ ಶಿಕ್ಷಣ ಸಂಸ್ಥೆಗೆ ಮುಚ್ಚುವ ಸ್ಥಿತಿಗೆ ಬಂದಿರುವುದು ತುಂಬ ಬೇಜಾರದ ವಿಷಯ. ಮಕ್ಕಳ ಹೆತ್ತವು ತಮ್ಮ ಮಕ್ಕಳ ದೂರದ ಜಿಲ್ಲೆಗಳಿಗೆ ವಿದ್ಯೆ ಕಲಿಯಕ್ಕೆ ಕಳಿಸುವ ಬದಲು ಇಲ್ಲೇ ಇರುವ ವಿದ್ಯಾಸಂಸ್ಥೆಗಳಿಗೆ ಮಕ್ಕಳಿಗೆ ವಿದ್ಯೆನ ಕೊಡಿಕೆ ಮುಂದೆ ಬಂದರೆ ಯಾವ ಶಿಕ್ಷಣ ಸಂಸ್ಥೆಗಳ ಬಾಗಿಲು ಸಹ ಮುಚ್ಚುಲೆ. ಮುಚ್ಚದಂಗೆ ನೋಡಿಕೊಂಡು ಎಲ್ಲವರ ಜವಾಬ್ದಾರಿ. ವಿದ್ಯೆನ ಕಲಿಸುವ ಮಕ್ಕಳಿಗೆ ಸಂಸ್ಕಾರ ಸಂಸ್ಕೃತಿನ ಕುರಿತು ತಿಳುವಳಿಕೆ ಬರೆಸಿ ಮಕ್ಕಳ ಈ ಸಮಾಜದ ಆಸ್ತಿಗಳಾಗುವಂಗೆ ತಯಾರು ಮಾಡೋಕುತ್ತ ಹೇಳ್ದೋ. ಜಂಬರಲ್ಲಿ ಕೊಡಗು ವಿಶ್ವವಿದ್ಯಾನಿಲಯದ ಕುಲಸಚಿವ ಡಾಕ್ಟರ್ ಎಂ ಸುರೇಶ್, ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಅಶೋಕ ಸಂಗಪ್ಪ ಆಲೂರ, ಅರಮೇರಿ ಕಳಂಚೇರಿ ಮಠದ ಪೀಠಾಧಿಪತಿ ಶ್ರೀ ಶಾಂತಮಲ್ಲಿಕಾರ್ಜುನ ಸ್ವಾಮೀಜಿಗ ಸೇರಿದಂಗೆ ಮುಖ್ಯಪಟ್ಟವು ಕೂಡಿಯಾಡಿದ್ದು. ಕೊಡಗು ಜಿಲ್ಲೆಯಲ್ಲಿ ಕಳೆದ 2-3 ದಿನಗಳಿಂದ ಪುಷ್ಯ ನಕ್ಷತ್ರದ ಮಳೆ ಶಕ್ತಿನ ಮೀರಿ ಉಜಿತನ ತೋರಿಸ್ತಾ ಉಂಟು. ಮಳೆನೊಟ್ಟಿಗೆ ತಡ್ಕಣಿಕಾಗದ ಗಾಳಿನೂ ಸಹ ಒಳ್ಳ ಉಜಿತಲಿ ಉಂಟು. ಮಳೆನ ಉಜಿತಿಗೆ ಜಿಲ್ಲೆನ ಎಲ್ಲ ಹೊಳೆ ತೋಡುಗ ತುಂಬಿ ಉಕ್ಕಿ ಮುಗಿತವಳು. ಗಾಳಿನ ಉಜಿತಿಗೆ ಸುಮಾರು ಕಡೆ ದಾರಿಗೆ ಮರಗ ಬಿದ್ದು ಸಂಪರ್ಕ ಇಲ್ಲದಂಗೆ ಆಟು. ಸುಮಾರು ಕಡೆಗಳಲ್ಲಿ ಕರೆಂಟ್ ಕಂಬಗ ಮುರಿದು ವಯರ್ಗ ತುಂಡಾಗಿ ಕರೆಂಟ್ ಸಂಪರ್ಕನೂ ಇಲ್ಲದಾಟು. ಕೆಲವು ಕಡೆ ವಾಸದ ಮನೆಗಳಿಗೂ ಕಷ್ಟ ನಷ್ಟಗ ಔಟು. ಒಟ್ಟಾರೆ ಪುಷ್ಯ ಮಳೆ. ಜಿಲ್ಲೆಯಲ್ಲಿ ತುಂಬಾ ಕಷ್ಟ ನಷ್ಟಗಳ ಮಾಡ್ತಿರುವ ವರದಿಗ ಸಹ ಬರ್ತಾ ಉಂಟು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಹಂಗೆ ಗೌಡ ಸಮಾಜ ಚೇರಂಬಾಣಿ, ಗೌಡ ಮಹಿಳಾ ಒಕ್ಕೂಟ ಚೇರಂಬಾಣಿ ಇವರ ಕೂಡುಕೂಟಲಿ ಇಂದು ಚೇರಂಬಾಣಿ ಗೌಡ ಸಮಾಜಲಿ ಅಕಾಡೆಮಿನ ಸದಸ್ಯೆ ಚಂದ್ರಾವತಿ ಬಡ್ಡಡ್ಕ ಇವರ ಅಧ್ಯಕ್ಷತೆಯಲ್ಲಿ 12-18 ವರ್ಷ ಪ್ರಾಯದ ಮಕ್ಕಳಿಗೆ ಅರೆಭಾಷೆಯಲ್ಲಿ ಮಕ್ಕಳ ಕಥಾ ಕಾರ್ಯಾಗಾರ ಕತೆ ಬರೆಯನೋ ಬನ್ನಿ ಕಾರ್ಯಕ್ರಮ ನಡೆದು. ಹಂಗೆ ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಹಂಗೆ ಒಕ್ಕಲಿಗ ಗೌಡ ಸೇವಾ ಸಂಘ, ಒಕ್ಕಲಿಗ ಗೌಡ ಮಹಿಳಾ ಸಂಘ ಪುತ್ತೂರು ಇವರ ಕೂಡುಕೂಟಲಿ ಇಂದು ಒಕ್ಕಲಿಗ ಗೌಡ ಸಮುದಾಯ ಭವನ ತೆಂಕಿಯಲ್ಲಿ ಅಕಾಡೆಮಿನ ಅಧ್ಯಕ್ಷ ಸದಾನಂದ ಮಾವಜಿಯವರ ಅಧ್ಯಕ್ಷತೆಯಲ್ಲಿ ಆಟಿ ಹಬ್ಬ ಜಂಬರ ತುಂಬಾ ಗೌಜಿಲಿ ನಡೆದುಟ್ಟು. ಕೊಡಗು ಜಿಲ್ಲೆಯಲ್ಲಿ ಕಳೆದ 3-4 ದಿನಗಳಿಂದ ಬಿದ್ದ ವಿಪರೀತ ಮಳೆ ಹಂಗೆ ವಿಪರೀತ ಬೀಸ್ತಿರುವ ಗಾಳಿಯಿಂದ ಕರೆಂಟ್ ಕಂಬಕ್ಕೆ ಮರಗ ಮತ್ತೆ ವೈರ್ಗಳ ಮೇಲೆ ಮರದ ಕೊಂಬೆಗ ಬಿದ್ದು ಕರೆಂಟ್ ಸಂಪರ್ಕ ಸುಮಾರು ಕಡೆ ಇಲ್ಲದಾಟು. ಇಲಾಖೆನ ಕಡೆಯಿಂದ ಚುರುಕುಲಿ ಸರಿ ಮಾಡುವ ಕೆಲಸನೂ ಮಾಡ್ತಾವಳು. ಸಾರ್ವಜನಿಕರು ಸಹಕರಿಸೋಕುತ್ತ ಇಲಾಖೆನ ಕಾರ್ಯನಿರ್ವಾಹಕ ಇಂಜಿನಿಯರ್ ತಿಳಿಸಿಳು. ಕಾಪಿ ಮಂಡಳಿ ಗೋಳಿಕೊಪ್ಪ ಹಂಗೆ ಪೊನ್ನಪ್ಪ ಸಂತೆ ಗ್ರಾಮ ಪಂಚಾಯತಿನ ಕೂಡುಕೂಟಲಿ ಪೊನ್ನಪ್ಪ ಸಂತೆ ಗ್ರಾಮ ಪಂಚಾಯತಿನ ಸಮುದಾಯ ಭವನದಲ್ಲಿ ಇದೇ ತಾರೀಕು 31ಕ್ಕೆ ಬೆಳಿಗ್ಗೆ 10 ಗಂಟೆಯಿಂದ ಕಾಪಿ ಕಾರ್ಯಾಗಾರ ಏರ್ಪಾಡಾಟು. ಈ ವರ್ಷ ಬೀಳ್ತಿರುವ ವಿಪರೀತ ಮಳೆಯಿಂದಾಗಿ ಕಾಪಿ ಗಿಡಗಳಲ್ಲಿ ಕೊಳೆರೋಗ ಅದರ ನಿರ್ವಹಣೆ ಹಂಗೆ ಮಂಡಳಿನ ಕಡೆಯಿಂದ ಹೊಸದಾಗಿ ಬಿಟ್ಟಿರುವ ಇಂಡಿಯಾ ಕಾಪಿ ಆ್ಯಪ್ ಮತ್ತೆ ಎನ್ಪಿಒಪಿ ಹಂಗೆ ಕಾಪಿ ಮಂಡಳಿನ ಸೇವೆಗಳ ಕುರಿತು ವಿಜ್ಞಾನಿಗ ಮಾಹಿತಿನ ಕೊಟ್ಟವೆ. ಕಾಪಿ ಬೆಳೆಗಾರರು ಇದರ ಲಾಭನ ಪಡ್ಕೊಳ್ಳಕ್ಕೆ ಇಲ್ಲಿಗೆ ಇಂದಿನ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರ ಆತು. ಪ್ರಾಯೋಜಕರು ಕಳೆದ 20 ವರ್ಷಗಳಿಂದ ವೈದ್ಯಕೀಯ ಸೇವೆಯಲ್ಲಿ ಹಲ್ಲನ್ ಡಾಕ್ಟರ್ ಆಗಿ ಸೇವೆ ಮಾಡುತ್ತಿರುವ ಬೆಳ್ಳಿಯನ ಡಾಕ್ಟರ್ ರಾಘವೇಂದ್ರ, ಶ್ರೀ ಗಣೇಶ್ ಡೆಂಟಲ್ ಕೇರ್ ಕೊಪ್ಪ, ಕುಶಾಲ್ ನಗರ, ಬೈಲುಕುಪ್ಪೆ. ಮಡಿಕೇರಿಯ ಅರುಣ್ ಸ್ಟೋರ್ಸ್ನಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಬೇಕಾದ ಉತ್ತಮ ಕ್ವಾಲಿಟಿಯ ನೋಟ್ಬುಕ್, ಪಠ್ಯಪುಸ್ತಕಗಳು, ಸ್ಕೂಲ್ ಕಾಲೇಜ್ ಬ್ಯಾಗ್ಸ್, ರೈನ್ಕೋಟ್, ಕೊಡೆಗಳು ಲಭ್ಯ. ಅರುಣ್ ಸ್ಟೋರ್, ಕಾಲೇಜ್ ರೋಡ್, ಮಡಿಕೇರಿ. ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಜಲಪಾತಗಳು, ಪ್ರೇಕ್ಷಣೀಯ ಸ್ಥಳಗಳಲ್ಲಿ, ಅಪಾಯಕಾರಿಯಾದ ಜಾಗಗಳಲ್ಲಿ ನಿಂತು ಫೋಟೋ ವಿಡಿಯೋ ತೆಗೆಯುವ ದುಸ್ಸಾಹಸಗಳನ್ನು ಯಾವುದೇ ಕಾರಣಕ್ಕೂ ಮಾಡದಿರಿ. ಪ್ರವಾಹ ಅಥವಾ ವೇಗವಾಗಿ ಚಲಿಸುವ ನದಿಗಳನ್ನು, ಹೊಳೆಗಳನ್ನು ಎಂದಿಗೂ ದಾಟಬೇಡಿ. ನದಿ ಜಲಪಾತಗಳು ಮಳೆಗಾಲದಲ್ಲಿ ರಮ್ಯ, ಮನೋಹರ, ಆದರೆ ಅಷ್ಟೇ ಅಪಾಯಕಾರಿ. ಪ್ರವಾಸ, ಟ್ರೆಕಿಂಗ್ ಸಂದರ್ಭದಲ್ಲಿ ಸುರಕ್ಷತೆ ನಿಮ್ಮ ಆದ್ಯತೆಯಾಗಿರಲಿ. ಮಳೆಗಾಲದ ಸುಂದರ ಕೊಡಗು ಸುರಕ್ಷತೆಯೊಂದಿಗೆ. ಪ್ರಕಟಣೆ, ಜಿಲ್ಲಾಡಳಿತ ಹಾಗೂ ಪ್ರವಾಸೋದ್ಯಮ ಇಲಾಖೆ, ಕೊಡಗು ಜಿಲ್ಲೆ. ಕೂರ್ಗ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಪೊನ್ನಂಪೇಟೆ, ಕೊಡಗುನಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡೇಟಾ ಸೈನ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮಿಷನ್ ಲರ್ನಿಂಗ್, ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮತ್ತು ಕಂಪ್ಯೂಟರ್ ಸೈನ್ಸ್ ವಿತ್ ಸೈಬರ್ ಸೆಕ್ಯೂರಿಟಿಗಾಗಿ ಅಡ್ಮಿಷನ್ ಪ್ರಾರಂಭವಾಗಿದೆ. ಮೆರಿಟೋರಿಯಸ್ ಸ್ಟೂಡೆಂಟ್ಸ್ ಮತ್ತು ಆರ್ಥಿಕವಾಗಿ ದುರ್ಬಲ ವರ್ಗಗಳಿಗೆ ಸ್ಕಾಲರ್ಶಿಪ್ ಕೂಡ ಲಭ್ಯ. ಉತ್ತಮ ಸೌಲಭ್ಯ ಮತ್ತು ಬಾಯ್ಸ್ ಅಂಡ್ ಗರ್ಲ್ಸ್ ಗಾಗಿ ಸೆಪರೇಟ್ ಹಾಸ್ಟೆಲ್ ಫೆಸಿಲಿಟೀಸ್ ಕೂಡ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9611-55457. ಜುಲೈ 18ಕ್ಕೆ ಮರಣಪಟ್ಟ ಬಲ್ಲಮಾವುಟಿ ಗ್ರಾಮತ್ರ ಮಾಜಿ ಪಟ್ಟಾಳಕಾರ ಮಾದೇಯಂಡ ಚಿನ್ನಪ್ಪ ಚಿಮ್ಮ ಎಂಡ ಮಾದಕಾರ್ಯ ನಾಳೆ ತಿಂಗಳಾಚ ಪೊಲಕ 11 ಗಂಟೆಗೆ ಬಲ್ಲಮಾವುಟಿ ಗ್ರಾಮತ್ತುಳ್ಳ ಮಾದೇಯಂಡ ಒಕ್ಕ 5 ಮನೆಯಲ್ಲಿ ನಡ್ಪ. ಒಕ್ಕಕಾರ ಊರುಕಾರ ಬಿಂದು ಚಂಗಾದಿಯಲ್ಲ ಇದನ್ನ ಆಹ್ವಾನಂದ ಜ್ಞಾನ ಮಾಡಿತು ಬರೋಣಂದು ಐಂಡ ಮಕ್ಕ ಪಿಂಜ ಸಂಸಾರಕಾರ ಕಟ್ಟಂಡಿತು. ಪ್ರಕೃತಿ ಕಾಫಿ ವರ್ಕ್ಸ್, ಗುಡ್ಡ ಹುಸೂರು, ಕುಶಾಲ್ ನಗರ. ಗುಣಮಟ್ಟದ ಕಾಫಿ ಹೊಡಿಕೊಳ್ಳಲು ಹಾಗೂ ಅತ್ಯಾಧುನಿಕ ಯಂತ್ರಗಳ ಮೂಲಕ ಕಾಫಿ ಹೊಡಿ ಮಾಡಿಸಲು ಗುಡ್ಡ ಹುಸೂರು, ಕುಶಾಲ್ ನಗರ ಮುಖ್ಯ ರಸ್ತೆಯಲ್ಲಿರುವ ಪ್ರಕೃತಿ ಕಾಫಿ ವರ್ಕ್ಸ್ಗೆ ಭೇಟಿ ನೀಡಿ. ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್. ಎಲ್ಇಡಿ ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಕ್ಲೋತ್ ಡ್ರೈಯರ್, ವಾಟರ್ ಹೀಟರ್, ರೂಮ್ ಹೀಟರ್, ಯಾವುದೇ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಅಪ್ ಟು 40% ಕ್ಯಾಶ್ ಬ್ಯಾಕ್ ಆಫರ್. ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ. ಅಲ್ವಿ ಪದ್ಮ, ನಿಮ್ಮ ಮನೆಯಲ್ಲಿ ಎಲ್ಲಾ ಲೈಟ್ ಆನ್ ಆಗಿದೆ. ವಾಟರ್ ಪಂಪ್, ಫ್ರಿಡ್ಜ್, ವಾಷಿಂಗ್ ಮಿಷಿನ್ ಎಲ್ಲಿದೆ ಓಡ್ತಾ ಇದೆ? ನಮ್ ಲೈನ್ ಅಲ್ಲಿ ಕರೆಂಟ್ ಇಲ್ದೆ ಒಂದ್ ವಾರ ಆಯ್ತಲ್ಲ, ಅದ್ ಹೇಗೆ? ನಾವು ಯುನಿಫಿಕ್ಸ್ ಟೆಕ್ನಾಲಜಿ ಪ್ರೈವೇಟ್ ಲಿಮಿಟೆಡ್ ಅವರ ಕಡೆಯಿಂದ ಸೋಲಾರ್ ರೂಫ್ ಟಾಪ್ ಹಾಕ್ಸಿದ್ವಿ, ಹಾಗಾಗಿ ನಮ್ಗೆ ಯಾವತ್ತೂ ಕರೆಂಟ್ ಪ್ರಾಬ್ಲಮ್ ಇರೋದಿಲ್ಲ. ಎಂಥ ಮಳೆಗಾಲದಲ್ಲೂ ಕರೆಂಟ್ ಇದ್ದೇ ಇರುತ್ತೆ. ಇದಕ್ಕೆ ಯುನಿಫಿಕ್ಸ್ ನವರೇ ಕಡಿಮೆ ಬಡ್ಡಿ ದರದಲ್ಲಿ ಬ್ಯಾಂಕ್ ಲೋನ್ ಮಾಡಿಸಿ ಸರ್ಕಾರದಿಂದ ಸಬ್ಸಿಡಿನೂ ಮಾಡಿಸ್ಕೊಡ್ತಾರೆ. ಜೊತೆಗೆ ನಾವು ಬಳಸಿ ಉಳಿಕೆ ಆಗುವ ಹೆಚ್ಚುವರಿ ವಿದ್ಯುತ್ ಅನ್ನ 25 ವರ್ಷಗಳವರೆಗೆ ಸೆಸ್ಕಾಂಗೆ ಮಾರಿ ಆದಾಯನು ಗಳಿಸಬಹುದು. ಹೌದಾ? ಹಾಗಾದ್ರೆ ಅವರನ್ನ ಕಾಂಟ್ಯಾಕ್ಟ್ ಮಾಡೋದೇಗೆ? ಯುನಿಫಿಕ್ಸ್ ಟೆಕ್ನಾಲಜಿ ಪ್ರೈವೇಟ್ ಲಿಮಿಟೆಡ್ ನ ಮೀರಾ ಮುತ್ತಮ್ಮ ಅವ್ರನ್ನ ಕಾಂಟ್ಯಾಕ್ಟ್ ಮಾಡು. ನಂಬರ್ ತಗೋ, 9986415522. ಓಕೆ ಅಲ್ಲ? ನೆಕ್ಸ್ಟ್ ಮಂತ್ ಮಗಂದು ಮದ್ವೆ. ಸೂಟ್ ಬ್ಲೇಸರ್ ಪರ್ಚೇಸ್ ಮಾಡೋಕೆ ಮೈಸೂರ್ ಅಥವಾ ಬೆಂಗಳೂರು ಹೋಗೋಣ ಅಲ್ವಾ? ಅಷ್ಟು ದೂರ ಯಾಕೆ? ವಿರಾಜ್ಪೇಟೆಯ ರೇಮಂಡ್ ಶಾಪ್ ನಿಂದ ತಗೊಳ್ಳೋಣ. ಅಲ್ಲಿ ಎಲ್ಲಾ ಫಂಕ್ಷನ್ ಗಳಿಗೆ ಬೇಕಾದಂತಹ ರೆಡಿಮೇಡ್ ಡ್ರೆಸ್ ಫ್ಯಾಬ್ರಿಕ್ ಕೂಡ ಇದೆ. ನಮಗೆ ಬೇಕಾದ ಲೇಟೆಸ್ಟ್ ಡಿಸೈನ್ ನಲ್ಲಿ ಬ್ಲೇಸರ್ ಸೂಟ್ ಸ್ಟಿಚ್ ಕೂಡ ಮಾಡಿಕೊಡ್ತಾರೆ. ಅಲ್ಲದೆ ಕುಪ್ಯ ಫ್ಯಾಬ್ರಿಕ್ ಕೂಡ ಇದೆ. ದ ರೇಮಂಡ್ ಶಾಪ್, ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ.